ಟೈಮ್ ಟೈಮ್ ಕಳೆ ಕಿತ್ಕೊಂಬೇಕು ಅದ್ರೊಳಗೆ ಒಗತ್ತೆ ಮಡಿಕೆಂದಿಕ್ಕೆ ಅಂದ್ರೆ ನಮಗೆ ಫಲವತ್ತವಾಗಿ ಕೊಡ್ಕೊಡ್ತದೆ ಸಮೇತ. ಟೈಮ್ ಟೈಮ್ಗೆ ಅಂತಂದ್ರೆ ಯಾವ ತರ ಅದನ್ನ ಮೇಂಟೈನ್ ಮಾಡೋದ್ರ ಬಗ್ಗೆ? ಈಗ ಮೇಂಟೈನ್ ಅಂದ್ರೆ ಈಗ ನಾವು ಶಿವರಾತ್ರಿ ಕಳ್ಕೊಂಡು ಪಾಕೆಟ್ ಮಾಡಿದೆ ನಾನು, ಶಿವರಾತ್ರಿ ಕಳ್ಕೊಂಡು ಪಾಕೆಟ್ ಮಾಡಿದ್ಮೇಲೆ ಈ ಮಳೆ ಚೆನ್ನಾಗಿ ಬಂತು. ಮಳೆ ಚೆನ್ನಾಗಿ ಬಂದಿಂದ ಹೋಗಕ್ ಆಗಿಲ್ಲ ಜಾಸ್ತಿ, ಈ ಸೊಸೆ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿ ಬಂದು ಈಗ ಚೆನ್ನಾಗಿತ್ತು ಸೊಸೆ ಚೆನ್ನಾಗಿದೆ. ಅದಕ್ಕೆ ನಾನು ಮಣ್ಣು ಒಳ್ಳೆ ಫಲವತ್ತ ಭೂಮಿ ಮಣ್ಣು ತಮ್ಮಂದು ಗಿಡದಲ್ಲಿ ಒಳ್ಳೆ ಗೊಬ್ಬರ ಮಣ್ಣ ತುಂಬಿಸಿ ಬಂದು ಅದನ್ನ ಪ್ಯಾಕೆಟ್ ಮಾಡಿದ್ದೀನಿ ಸ್ವಾಮಿ. ಅದನ್ನ ತುಂಬಿದ್ಮೇಲೆ ಚೆನ್ನಾಗಿ ಗಿಡಗಳು ಚೆನ್ನಾಗಿ ಬಂದದ. ವರ್ಷ ವರ್ಷ ಮಾಡೋದು ನಾನು ಇದೇ ತರನೇ, ಒಳ್ಳೆ ಬೀಜ ನೋಡ್ಕೊಂಡು ಒಳ್ಳೆ ಬೀಜ ನೋಡಿ ಆ ಒಳ್ಳೆ ಸಿಪ್ಪೆ ತೆಳು ಸಿಪ್ಪೆದೇ ನೋಡಿ ಬೀಜ ಹಿಡಿಯೋದ್ ನಾನು. ದಪ್ಪದ್ದು ಬೀಜ ಹಿಡಿಯಲ್ಲ, ಸ್ವಲ್ಪ ಮೀಡಿಯಂ ಬೀಜದ್ದೇ ಬೀಜ ಮಾಡೋದು. ಅತಿ ದಪ್ಪ ಗೋಟು ಸತ್ಯವತಿ ಸಣ್ಣ ಗೋಟು ಮಾಡಲ್ಲ, ಮೀಡಿಯಂ ಗೋಟೆ ಚೆನ್ನಾಗಿದ್ದು ನೋಡ್ ಗೋಟು ನೋಡಿ ಕೊಯ್ಸ್ಕೊಂಡು ಅದನ್ನೇ ಫಲವತ್ತವಾಗಿ ಮೊಳಕೆ ಮಾಡೋದು. ಯಾಕೆ ಮಾಡಲ್ಲ ಅಂತೀರ ಆ ತರದ್ದು? ಯಾಕೆ ಮಾಡಲ್ಲ ಅದು ದಪ್ಪ ಸಿಪ್ಪೆ ತೆಳುದ ಬಂದ್ರೆ ನಾವು ಇಳುವರಿ ಬರ್ತತಿ. ದಪ್ಪ ಸಿಪ್ಪೆ ಸಿಪ್ಪಿನ ದಪ್ಪ ಇದ್ದು ಗೋಟಿದ್ರೆ ಅಡಿಕೆ ಇಳುವರಿ ಬರಲ್ಲ. ಈ ತಗೊಂಡ ರೈತರಿಗೂ ಆಗಲಿ ನಮಗೆ ಆಗಲಿ ಅನುಕೂಲತೆ ಆಗಲ್ಲ. ಅದರಿಂದ ನಾವು ಸ್ವಲ್ಪ ತೆಳುವುದ್ದೆ ನೋಡ್ ಮಾಡೋದು. ಹಾಗಾಗಿ ನಿಮ್ಗೆ ಇದರಿಂದ ಹೆಚ್ಚು ಲಾಭನೂ ಬರುತ್ತೆ, ಬೇಗ ಗಿಡನೂ ಬೇಗ ಬರುತ್ತೆ. ಬೇಗ ಬರುತ್ತೆ, ನಾವು ಅದರಿಂದ ಹತ್ಕೊಂಡು ಅದ್ ಮಾಡೋದು. ಇನ್ನೊಬ್ರಿಗೆ ಕೊಡೋದೇ ಆಗಲಿ ಮಾಡೋದೇ ಆಗಲಿ ನಾವು ಒಂದೇದ್ ಮಾಡಕ್ ಹೋಗಲ್ಲ. ಚೆನ್ನಾಗಿ ಶುದ್ಧವಾಗಿ ಮಾಡಿ ನಾವು ರೈತರಿಗೆ ಕೊಡ್ತೇವೆ ಸ್ವಾಮಿ. ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮ ಬೇಡಿಕೆ ಇದೆ ಇದಕ್ಕೆ ಗಿಡಕ್ಕೆ? ನಿಮ್ಗೆ ಕೆಲವು ಮೊನ್ನೆ ತೀರ್ಥಹಳ್ಳಿ ಕಡೆಯಿಂದ ಬಂತವ್ರು ಸ್ವಾಮಿ, ಆಮೇಲೆ ನಮ್ಮೂರವರೆಗೆ ಸ್ವಲ್ಪ ಕೊಟ್ಟಿವಿ. ಈಗ ಮಾಡಿದ್ರೆ ನಮ್ಮೂರವರಿಗೆ ಅವ್ರಿಗೂ ಸ್ವಲ್ಪ ಹಂಗೆ ಕೊಡ್ತೇವೆ ಸ್ವಾಮಿ. ಆ ಊರು ಈ ಊರಿಗೆ ಬಂದು ಕೇಳಿದವರಿಗೆ ಅವರೊಂದು 500 ಇಸ್ಕೊಂಡ್ರು, ಇವ್ರೊಂದು 1000 ಇಸ್ಕೊಂಡ್ರು, ಇವ್ರೊಂದು 2000 ಇಸ್ಕೊಂಡ್ರು. ಹಿಂಗ್ ಬಂದರೆ ಅವ್ರಿಗೆ ಕೊಡ್ತಾವೆ ಸ್ವಾಮಿ. ಎಲ್ರಿಗೂ ಒಂದೇ ರೇಟ ಅಥವಾ ಬೇರೆ ಬೇರೆ ರೇಟ? ಇವತ್ತಿನ ವಾತಾವರಣ ಸ್ವಾಮಿ, ಇವತ್ತು ಹಸುಬಿತ್ತು ತಾನೋಗಪ್ಪ 20 ರೂಪಾಯಿ ತಗೊಂಡೋಗಂತೀನಿ, ನಮಗೆ ಬೇಕಾದ ಮನುಷ್ಯ ಅದು 20 ರೂಪಾಯಿ 10 ರೂಪಾಯಿ ತಗೊಂಡೋಗಂತೀನಿ, ಹಿಂಗ್ ಏನೋ ಕೊಡ್ತೀವಿ ಸ್ವಾಮಿ. ಅಷ್ಟೇ ಕೊಟ್ರಿ ಇಷ್ಟೇ ಕೊಟ್ರಿ ಅಂತ ಹೇಳಕ್ ಹೋಗಿಲ್ಲ ಅವ್ರಿಗೆ. ನಮಗೆ ಗಿಡ ನೋಡ್ತೀವಿ ಚೆನ್ನಾಗಿದ್ ಗಿಡ ಬಾ ಕಷ್ಟ ಪಡ್ತೀವಿ ಕೊಡ ಇಷ್ಟು ಕೊಡಪ್ಪ ಇರ್ಲಿಕ್ಕೆ ಅಂತ ಕೇಳ್ತೀವಿ, ಇಸ್ಕಂತೀವಿ, ಎಷ್ಟು ಮಾಡ್ತದ್ವಿ. ನಿಮ್ ಖರ್ಚು ಕಳೆದು ಈ ಗಿಡಕ್ಕೆ ಎಷ್ಟು ಲಾಭ ಬರುತ್ತೆ ಅಂತೀರಿ? ಖರ್ಚು ಕಳೆದು ಒಂದ್ 1000 ರೂಪಾಯಿ ಒಂದ್ 10 ರೂಪಾಯಿ ಸಿಕ್ಕ ಸ್ವಾಮಿ. ನಿಮ್ಗೆ ಲಾಭನೇ ಅದು? ಲಾಭನೇ ಸ್ವಾಮಿ. ಎಷ್ಟು ಖರ್ಚು ಬೀಳ್ಬೋದು ಅಂತೀರ? ಖರ್ಚು ಒಂದ್ 10 ಸಾವಿರ ರೂಪಾಯಿ ಬರ್ತ ಸ್ವಾಮಿ ಖರ್ಚು. ನಾವು ಕೂಡ ಒಂದ್ 20 ಸಾವಿರಕ್ಕೆ ಕೊಡ್ತೀವಿ ಸ್ವಾಮಿ. 10 ಸಾವಿರಕ್ಕೆ 10 ಸಾವಿರ ಲಾಭ ಅಂತ ಹೇಳ್ತೀರಿ, ಒಳ್ಳೇದು. ಮತ್ತೆ ಇವ್ರ ಜೊತೆಗೆ ನೀವು ವರ್ಷಕ್ಕೆ ಎಷ್ಟು ಗಿಡಗಳನ್ನ ಈ ತರ ಸಸಿಗಳನ್ನ ಬೆಳೆದು ಮಾರಾಟ ಮಾಡ್ತೀರಿ? ವರ್ಷಕ್ಕೆ ಸ್ವಾಮಿ ಒಂದ್ 3000 ಮಾಡಿರ್ತೀನಿ. ವರ್ಷ ವರ್ಷ 3000? 3000 2000 ಹಿಂಗ್ ಮಾಡ್ತೇನೆ ಸ್ವಾಮಿ. ಅತಿ ಜಾಸ್ತಿ ಮಾಡಕ್ ಹೋಗಲ್ಲ. ಹಂಗ ಒಕ್ಕತ ಹಂಗ ಬರ್ತಾ ನಾವು ಹೆದರಿಕೆ ಅಂತ ಮಾಡ್ತೇವೆ. ನಾವು ಸಣ್ಣ ರೈತರು ಸ್ವಾಮಿ, ನಾವೇನ್ ದೊಡ್ಡ ರೈತರಲ್ಲ. ಹಂಗಾಗಿ ಎಷ್ಟು ಬೇಕಷ್ಟು ನಾವು ಮಾಡ್ಕೊಂಡ ಉಪಯೋಗ ಮಾಡ್ಕೊಂತೀನಿ. ನನ್ನ ಕೈಲಿ ಎಷ್ಟು ಹಾಕೋದಷ್ಟು ಅಷ್ಟೇ. ವಾತಾವರಣ ನೋಡ್ಕೊಂಡು ಇದನ್ನ ಮಾಡೋದ? ವಾತಾವರಣ ನೋಡ್ಕೊಂಡೇ ಮಾಡ್ಬೇಕು. ಮೂಡ್ ಗಾಳಿ ಬೀಸೋ ಟೈಮ್ ಮಾಡ್ಬಿಟ್ರೆ ಅಷ್ಟು ಒಣಕೆ ಬಿಡ್ತತಿ. ಒಳ್ಳೆ ಬಿಸಿಲು ಬಿತ್ತಪ್ಪ ಅಂದ್ರೆ ಅಷ್ಟು ಒಣಕೆನೆ ಬಿಡ್ತತಿ. ನೀರು ಅವಲ್ಲಿ ಹಿಡಿದಲ್ಲೇ ಕರೆಕ್ಟ್ ಆಗ್ತದೆ ನೀರು ತುಂಬಬೇಕು. ಅದ್ ಪ್ಯಾಕೆಟ್ ಮಾಡಿದ ಕೂಡಲೇ ನೀರು ಜಲ್ದಿ ತುಂಬಬೇಕು ನಮಗೆ. ಅದ್ ಅವಾಗ ಚೆನ್ನಾಗಿ ನೀರು ಸ್ವಲ್ಪ ಬೇರೆ ಒಣಕ್ನಂಗ್ ಇದ್ಬಿಟ್ರೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಬೇರೆ ಮಾಡೋದು ಒಣಗಿಸೋದು. ಒಂದೇ ಪಟ್ಟು ಕಿತ್ಕೊಂಡ್ ಇಕ್ಕೊಂಡು ಒಣಗ್ ಮಾಡಕ್ ಹೋದ್ರೆ ಒಣಕೆ ಹೋಗ್ಕೊ ಬಿಸಿಲಿ ಒಣಗಿ ಬೇರು ಅಂದ್ರೆ ಇವನ್ನ ನೆರಳಲ್ಲೇ ಸಾಕೋದು ಅಂತೀರ? ನಾನು ಒಂದ್ 10-20 ದಿವಸ ತನಕ ನೆರಳಲ್ಲಿತ್ತು ಸ್ವಾಮಿ. ಆಮೇಲೆ ನಾ ಬೆಳೆಯೋದೇ ಬಿಸಿಲಾಗಿದೆ ಜಾಸ್ತಿ. ಯಾಕೆಂದ್ರೆ ಇನ್ನೊಬ್ರು ರೈತರಿಗೂ ಬಿಸಿಲ ಮತ್ತಾನು ನಾವು ನೆಳ ಇಕ್ಕಿತ್ತಾನು ಬಿಸಿಲು ಹಾಕಿದ್ರಪ್ಪ ಹಚ್ಚಿದ್ರು ಅಂದ್ರೆ ಒಣಗಿದಂಗ ಬಿಡ್ತದ. ಅದು ಹಂಗಾಗಿ ನಾ ಬಿಸಿಲಾಗೆ ಬೆಳೆಯೋದು ಜಾಸ್ತಿ. ಅಂದ್ರೆ ತೀರ್ಥಹಳ್ಳಿ ಕಡೆ ಬಂದು ತಗೊಂಡು ಹೋದ್ರು ಅಂದ್ರೆ ಅಲ್ಲಿನ ಒಂದು ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಏನಾದ್ರು ವ್ಯತ್ಯಾಸನ? ಇಲ್ಲ ಇಲ್ಲ, ಏನು ವಾತಾವರಣ ನಮ್ಮಲ್ಲ ಹೌದು. ತೀರ್ಥಹಳ್ಳಿ ವಾತಾವರಣ ಇಲ್ಲ ಅಲ್ಲ ಸೇಮ್ ಒಂದೇ ಹಾಕುದು ನಮ್ದು. ನಮ್ ಶಿವಮೊಗ್ಗ ಜಿಲ್ಲೆ ಎಲ್ಲ ಸೇಮ್ ಒಂದೇ ವಾತಾವರಣನೇ, ಏನ್ ತೊಂದ್ರೆ ಏನಾಗಲ್ಲ. ಅವ್ರಕ್ಕೆ ಏನಪ್ಪಾ ಅಂದ್ರೆ ಅವ್ರ ಕಡೆ ಸ್ವಲ್ಪ ಮಳೆ ಜಾಸ್ತಿ, ನಮ್ ಕಡೆ ಸ್ವಲ್ಪ ಮಳೆ ಕಮ್ಮಿ. ಇದು ನಮಗೆ ಹೊಂದ್ಕೆಂತತಿ. ಯಾವ ತಳಿ ಸಸಿ ನೀವು ಬೆಳೆಸಿರೋದು ಈಗ? ನಾವೆಲ್ಲ ಸ್ವಾಮಿ ನಾಟಿನೇ ಸ್ವಾಮಿ. ಅಲ್ಲ ನಾವ್ ಬೀಜ ಅದು ಅದು ಆ ಬೀಜ ಈ ಬೀಜ ಅಂತ ಕಂಡಿಡಿಯಕ್ ಹೋಗಿಲ್ಲ. ನಾವು ಮರ ಒಳ್ಳೆ ಬೀಜ ನೋಡಿ ತಳೆ ಮಾಡಿ ನಾವು ಉಪಯೋಗಿಸೋದು. ನೀವೇ ಸ್ವಂತವಾಗಿ ಮಾಡ್ತೀರಿ? ನಾವೇ ಸ್ವಂತವಾಗಿ ಮಾಡ್ತೀವಿ ಸ್ವಾಮಿ. ಯಾರ್ದು ಒಂದು ಸಹಾಯ ಪಡೆದಲ್ಲ ನೀವೇ ಸ್ವಂತ ಮಾಡೋದು? ಸ್ವಂತವಾಗಿ ಮಾಡ್ತೀವಿ. ನಮ್ಮ ಮಕ್ಕಳು ಮರೆ ಎಲ್ಲ ಸೇರ್ಕೊಂಡು ನಾವೇ ಪ್ಯಾಕೆಟ್ ಮಾಡ್ತೀವಿ, ನಾವೇ ತುಂಬಿ ಇಕ್ತೀವಿ. ಇದು ನಿಮಗೆ ಪ್ರೇರೇಪಣೆ ಯಾರು ಈ ತರ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡಬೇಕು, ಈ ತರ ಸಸಿ ಸಾಕ್ಬೇಕು ಅನ್ನೋದು ಯಾರಿಂದ ಬಂತು? ಈಗ ನಾವ್ ಅಕ್ಕಪಕ್ಕ ನೋಡ್ತಿದ್ವಿ ಸ್ವಾಮಿ, ಅವ್ರು ತುಂಬಾರು ಮಾಡೋದು ನೋಡ್ಕೊಂತ ಇದ್ವಿ. ನಾವೆಲ್ಲ ಸಂಬಳ ಸಾಲಿಗೆ ಬಿದ್ದಾಗ ಅವ್ರ ಮನೆಗಳಗೆಲ್ಲ ನೋಡ್ಕೊಂತಿದ್ವ, ಅವನ್ನೆಲ್ಲ ನೋಡ್ಕೊಂಡು ನಾವು ಈ ತರ ಮಾಡಿದ್ರೆ ಒಳ್ಳೆ ನಮ್ಗೆ ಅನುಕೂಲ ಆಗುತ್ತಿದ್ರಿಂದ. ಈಗ ಅವ್ರ ಮನೆಗೆ ಹೋಗಿ ಮಾಡೋದು, ನಮ್ಮ ಮನೆಗೆ ಮಾಡಿದ್ರೆ ಬರ್ತು ಫಲವ ಬರ್ತತೆ ಸ್ವಲ್ಪ ನಾಕಾಸು ಸಿಗ್ತ ನಮಗೇನೋ ನೋಡ್ಕೊಂಡ ಮಾಡಿದ್ವಿ ಸ್ವಾಮಿ. ನಾವು ಹಿಂದೆ ನೀವು ಎಲ್ಲೋ ಇದ್ರೆ ಕೆಲ್ಸಕ್ಕೆ ಅಂದ್ರೆ ಅವ್ರು ಈಗ ನಿಮ್ಮನ್ನ ನೋಡಿದ್ರೆ ಏನಂತಾರೆ? ಚೆನ್ನಾಗಿ ಮಾಡ್ಕೊಂಡು ಹೋಗ್ತದ ಕಣ ದುಡಿಮೆ, ಈಗ ಚೆನ್ನಾಗಿ ಮಾಡ್ತದ್ರಿ, ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತದ ಸ್ವಾಮಿ. ನಿಮಗೆ ಸಂತೋಷ ಆಗುತ್ತಾ? ನಮಗೆ ಸಂತೋಷ ಆಗ್ತದೆ ಸ್ವಾಮಿ.

ಅದನ್ನ ನಮ್ ತೋಟದ ಮಡ್ಕೇನದ ಅಂತ ಮಾಡ್ತಾ ಇದೀವಿ. ನೀವು ಸಾವಯವ ಕೃಷಿನೇ ಮಾಡ್ತಾ ಇರೋದು ಅಂದ್ರೆ ಅಂದ್ರೆ ಈ ಗೊಬ್ಬರ ಹಸುವಿನ ಗೊಬ್ಬರ ಅದ್ರ ಬಗ್ಗೆ ನೀವು ಯಾವ ರೀತಿ ಪೋಷಣೆ ಮಾಡ್ತೀರಾ ಅದ್ರ ಬಗ್ಗೆ? ಗಿಡಕ್ಕೆ ನಾವು ಯಾವ ತರ ಪೋಷಣೆ ಮಾಡ್ತೀವಿ ಅಂದ್ರೆ ಸುತ್ತ ಮಾಡ್ತೀವಿ, ಸುತ್ತ ಮರ ಒಂದ್ ಸ್ವಲ್ಪ ಬಿಟ್ಟು ಸುತ್ತ ಮಾಡ್ತೀವಿ. ಸುತ್ತ ಅರ್ದು ಸುತ್ತ ಮಾಡ್ಕೊಂಡು ದನಿ ಗೊಬ್ಬರ ಹಾಕ್ತಿವಿ. ದನಿ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಸಿಮೆ ಗೊಬ್ಬರ ಒಂದ್ ಎಕರೆಗೆ ಅದು ಮೂರ್ ಮೊಟ್ಟೆ ನಾಕ್ ಮೊಟ್ಟೆ ಹಿಂಗ್ ಕೊಡ್ತೀವಿ. ಒಂದ್ ಪಟ ಮೂರ್ ಮೊಟ್ಟೆ ಕೊಡ್ತೀವಿ, ಒಂದ್ ಪಟ ನಾಕ್ ಮೊಟ್ಟೆ ಕೊಡ್ತೀವಿ. ಒಂದ್ ಪಟ ಹಳ್ಳು ಒಂದ್ ಪಟ ಉದುರ್ತದ ಬಾಳವ, ಅದ್ ಯಾಕೆ ಹಂಗ್ ಉದುರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನೀರ್ ಕೊಟ್ಟರು ಉದುರ್ತದೆ, ನೀರ್ ಕೊಡದಂಗಿದ್ರು ಉದುರ್ತದೆ. ಅದೇನು ಅಂತ ಇನ್ನೊಬ್ರು ಕಂಡಿರೋದಿಲ್ಲ, ಅದನ್ನ ಬಹಳ ಹಳ್ಳು ಉದುರ್ತೈತಿ. ಅದಕ್ಕೆ ನೀವೇನು ಮಾಡ್ಕೊಂಡಿಲ್ವ? ಏನು ಮಾಡ್ಕೊಂಡ್ರು ಸ್ವಾಮಿ, ನಾವೇನು ಮಾಡಕ್ ಹೋಗಿಲ್ಲ. ಅದೇ ಔಷಧಿ ಹೊಡಿದ್ರಿ ಅಂತ ಔಷಧಿ ಹೊಡೆದ್ ಕೆಲವು ತೋಟಗಳು ನೋಡ್ತೀವಲ್ಲ, ಅವರು ಔಷಧಿ ಹೊಡೆದಾಗ ಉದುರ್ತದ. ಯಾಕೆ ಹೆಂಗೆ ಐತೆ ಮಾಡ್ಕೋಕೆ? ನಾವು ಶೀತಕ್ಕೆ ಏನಾದ್ರು ಈಗ ನಮ್ ಶೀತ ಹಾಕುತ್ತೆ, ಶೀತನೂ ಆಗಲ್ಲ ನಮ್ದು, ಸ್ವಲ್ಪ ಡ್ರೈನ್ ಇಲ್ಲ ನಮ್ದು. ಅಂದ್ರೆ ನೀರ್ ನಿಲ್ಲಲ್ಲ ಅಂತೀರಾ? ಇಲ್ಲ, ನೀರ್ ನಿಲ್ಲಲ್ಲ ನಮ್ದು. ಇಲ್ಲ ಉಷ್ಣಕ್ಕೂ ಉದುರುತ್ತೆ ಅನ್ನೋ ಗೊತ್ತಾಗ್ತಲ್ಲ, ಶೀತಕ್ಕೆ ಉದುರುತ್ತೆ ಅಂತ ಗೊತ್ತಾಗ್ತಲ್ಲ ನಮಗೆ. ಇದು ಅಡಿಕೆ ಬೆಳೆದ್ ಬಿಡ್ತಾ ಇದೆ, ಬಿಡ್ತೈತೆ ಬಿಡ್ತೈತೆ, ಆದ್ರೂ ಬಿಡ್ತದೆ. ಆದ್ರೂ ಅಂತ ಗೊನೆ ಬರ್ಬೇಕಾದ್ರೆ ಹಳ್ಳು ಅರ್ಧ ಉದುರ್ತತಿ. ಅವ್ನ ಗೊನೆಯಾಗೇನೆ ಕಾಲ್ ಪರ್ಸೆಂಟ್ ಅಂತ ಉದುರ್ತತಿ, ಇನ್ ಮುಕ್ಕಾಲ್ ಪರ್ಸೆಂಟ್ ಉಳ್ಕಂತ ಐತಿ. ಅದ್ ಯಾವ್ದ್ರಿಂದ ಹಂಗ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಲ್ಲ ಒಬ್ರಿಗೆ. ಅಂದ್ರೆ ಬೇಸಿಗೆಯಲ್ಲಿ ಹರಳುದ್ರದ ಸಮಸ್ಯೆ ಹೆಚ್ಚು ಅಂತ ಕೇಳ್ಪಟ್ವಿ, ಈ ಬೇಸಿಗೆಯಲ್ಲಿ ಬಂದಿದ್ದ ಈ ಸಮಸ್ಯೆ? ಬೇಸಿಗೆ ಸಮ ಈಗ ಬಂತಲ್ಲ, ಈಗ ಅವಾಗಲೇ ಉದುರದು ಹಳ್ಳು ಹಿಂಗಾರ ಹೊಡೆದಿದ್ದಂಕಲೆ ಕೆಲವು ಹಂಗೆ ಉದುರ್ಬಿಡ್ತು, ಪಳ ಪಳ ಪಳ ಪಳ ಉದುರ್ಬಿಡ್ತತಿ. ಸಣ್ಣ ಪಪ್ಪಿನ ಹೊಡೆದಿದ್ದಂಕ ಉದುರ್ಬಿಡ್ತತಿ. ಅದರಲ್ಲಿ ಕಟ್ಟ ಅದೆಷ್ಟು ಅಂತ ಕಟ್ತದ ಗೊತ್ತಿಲ್ಲ, ಒಂದ್ 10% ಕಟ್ತದೆ, 10% ಉದ್ರೆ ಹೋಗುತ್ತೆ. ಹಿಂಗ ಆಗ್ತೈತಿ. ಅಂದ್ರೆ ರಸಾಯನಿಕ ಕೀಟದ್ದು ಅದೇನು ಅನ್ನೋದು ಗೊತ್ತು ಕಂಡಿಡಿಯಕಾಗಿಲ್ಲ ಸರ್ ಇಲ್ಲವರೆಗೂ. ನಾವು ಒಬ್ರು ರೈತರು ಗಮನಕ್ಕೆ ಹಾಕ್ಯಂದಲ್ಲ, ಒಬ್ರು ಕೃಷಿ ಇಲಾಖೆಯವರು ಅದನ್ನ ಗಮನಿಸ್ತಾರ ಹೆಂಗ ಅಂತ ಗೊತ್ತಿಲ್ಲ. ನೀವು ಕೃಷಿ ಇಲಾಖೆಗೆ ಹೋಗಿ ಒಂದ್ಸರಿ ಭೇಟಿ ಆಗ್ಬೇಕಾಗಿತ್ತು. ಭಾರಿ ಬಾಡಿಸ್ತದ್ರೆ ಕೃಷಿ ಇಲಾಖೆಯವ್ರು, ಆ ಗೊಬ್ಬರ ಕೊಟ್ರೆ ನೀವು, ಈ ಗೊಬ್ಬರ ಕೊಟ್ರಿ, ಕೊಟ್ಟಿಗೆ ಗೊಬ್ಬರ ಕೊಟ್ರಿ ಚೆನ್ನಾಗ್ ಬರ್ತದೆ ಅಂತಾರೆ. ಅದ್ ಬಂದು ನೆಲ ಒಂದ್ ಪಟ ನೀವು ಪರೀಕ್ಷೆ ಮಾಡಿ ಅವರು ಈ ತರ ಅಂತ ಒಬ್ರಿಗೂ ರಿಜಲ್ಟ್ ಕೊಟ್ಟಲ್ಲ. ಅವ್ರು ನಿಮ್ದು ಇದರಿಂದಾನೆ ಬರ್ತಾ ಐತೆ, ಇದರಿಂದ ಹೋಗ್ತಾ ಐತೆ. ಕೆಲವು ಸೀಪೇಜ್ ಮಾಡಿಸ್ತಾರೆ, ಕೆಲವು ಏನೇನ ಮಾಡಿಸ್ತಾರೆ ಸ್ವಾಮಿ. ಆದ್ರೂ ಸೀಪೇಜ್ ಮಾಡಿಸಿರು ಕೆಲವು ಚೆನ್ನಾಗಿತ್ತು ಅನ್ನೋ ತೋಟಗಳು, ಸೀತಿದ್ದಂತ ತೋಟಗಳು ಚೆನ್ನಾಗ್ ಹೋಗಿದಾವೆ. ಸೀತಿಲ್ದಂತ ತೋಟಗಳು ಹೆಂಗ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಏನ್ ಮಾಡ್ಬೇಕು ಅನ್ನೋದೇ ಅರಿವಾಗಲ್ಲ ಜಾಸ್ತಿ. ಈ ಕೆಲವೊಂದು ತೋಟದಲ್ಲಿ ನೋಡಿದೆ ನಾನು, ಈ ಇರುವೆಗಳನ್ನ ಬೆಳೆಸ್ತಾ ಇದಾರೆ ಅವರೇ ಗಿಡದಲ್ಲಿ. ಆ ಪದ್ಧತಿ ಏನಾದ್ರು ನೀವು ಮಾಡಿದ್ರ ಏನು ಅಂತ? ಆ ಪದ್ಧತಿಯೇ ಮಾಡಿಲ್ಲ ಸ್ವಾಮಿ ನಾವು ನಮ್ಮ ತೋಟದಲ್ಲಿ. ಐತೆ ನಮ್ ತೋಟದಲ್ಲಿ ಇರುವೆ ಇದೆ, ಅದು ಆ ಕೆಂಪು ಇರುವೆ. ಆ ಇರುವೆಕ್ಕಿಂತ ಈಗ ಇನ್ನೊಂದು ಚೆಂಚಿಗ ಅಂತ ಬರ್ತದೆ ಸ್ವಾಮಿ, ಅದೊಳಗೆ ಚೆನ್ನಾಗಿದ್ರೆ ಅದೊಂದು ಸ್ವಲ್ಪ ಫಲವತ್ತ ಬರ್ತದೆ. ಆದ್ರೆ ಈ ಕೊಯ್ಯಾಕರೆ ಮಾಡ್ಬೇಕಾದ್ರೆ ಜನ ಭಾರಿ ಅಯ್ಯ ಅನ್ಸ್ಬಿಡ್ತೈತಿ. ಈ ಕೊನೆ ಕೊಯ್ಯಕ್ ಬರ್ತಾರಲ್ಲ ಆ ಟೈಮ್ನ ಭಾರಿ ಜನ ಕೈ ಅನ್ಸ್ತತಿ. ಹಂಗೆ ಅವ್ರಿಗೆ ಕಾಯಿ ಕೊಯ್ಯಕ್ಕೂ ಬಿಡಲ್ಲ, ಇದ್ಲಾಗೆ ಕಾಯಿ ತಮ್ಮ ತಲೆ ಓದ್ಕೊಂಡು ಬಡಿಯೋಕು ಬಿಡಲ್ಲ, ಆರ್ಸರಿಗೂ ಬಿಡಲ್ಲ, ಭಾರಿ ಹಿಂಸೆ ಮಾಡಿಸ್ತತಿ. ಹಂಗಾಗಿ ಈ ವಿರ್ಬೆ ಅದ್ ಬಿಟ್ಟು ಈ ವಿರ್ಬೆ ಬಿಟ್ಬಿಟ್ರೆ ಆ ವಿರ್ಬೆ ಹೋಗ್ಬಿಡ್ತತಿ, ಚೆಂಜ್ಗೆ ಅಂತಕ್ಕದ್ದು ಹೋಗ್ಬಿಡ್ತತಿ. ಈ ವಿರ್ಬೆ ಉತ್ಪತ್ತಿ ಆಕತಿ, ಈ ವಿರ್ಬೆಕ್ಕಿಂತ ಚೆಂಜ್ಗೆ ಉತ್ಪನ್ನ ಆಗತ್ತೆ, ಅದೊಳ್ಳೆ ಫಸಲು ಚೆನ್ನಾಗಿರ್ತತಿ. ಅದೇ ಕೀಟನಾಶಕ ಏನಾರೇ ನಾಶ ಮಾಡ್ತಾನೆ ಗೊತ್ತಿಲ್ಲ ನಾವು, ಅದೇನು ಕಂಡ್ರೆ ಒಟ್ಟೆ ಅದಿದ್ರು ಒಂಚೂರು ಉತ್ಪನ್ನ ಆಗತ್ತೆ. ನೀವೇನ್ ಕೀಟನಾಶಕ ಏನ್ ಬಳಸಿಲ್ವೇನು? ಇಲ್ಲ, ಕೀಟನಾಶಕ ನಾವು ಬಳಸಿಲ್ಲ ಸ್ವಾಮಿ. ನಿಮ್ ತೋಟದಲ್ಲಿ ನೋಡ್ತಾ ಇದೀನಿ, ಮಧ್ಯದಲ್ಲಿ ಉಪ ಬೆಳೆಗಳನ್ನ ಬೆಳ್ಕೊಂಡಿದೀರ ನೀವು, ಏನೇನ್ ಹಾಕಿದೀರ ಮಧ್ಯದಲ್ಲಿ? ಮಧ್ಯದಲ್ಲಿ ಅಳಸಂದೆ, ಆಮೇಲೆ ಈ ಸಡಬು, ಆಮೇಲೆ ಜೇನ್ಸು, ಇವನ್ನೆಲ್ಲ ಹಾಕಿ ಹಾಕಿ ಹಂಗೆ ಹೊಡಿತೀವಿ ಸ್ವಾಮಿ ನಾವು. ಹೊಸ್ತ ಒಂದ್ ಪಟ ಎರಡ್ ಪಟ ಹಾಕಿ ಹಾಕಿ ರೂಟ್ರಿ ಬಡಿಸೋದು, ಅದನ್ನೇ ಗೊಬ್ಬರ ಮಾಡೋದು, ಹಿಂಗ್ ಮಾಡ್ತಾ ಇದೀವಿ. ಅದರಿಂದ ಏನ್ ಆದಾಯ ಬರಲ್ಲ ತಮ್ಗೆ? ಅದು ಆದಾಯ ಅಂತದೂ ಇಲ್ಲ, ನಮ್ಗೆ ನಾವೇ ಕುಂಟಲ್ ಕಡ್ಲೆ ತಗೊಂಡು ಅದನ್ನ ಹಾಕಿ ಹೊಡಿಬೇಕು. ಅದು ಅದೇ ಮರಕ್ಕೆ ಉಪಯೋಗ ಅಂದ್ರೆ ಮರಕ್ಕೆ ಉಪಯೋಗ, ನಮ್ಗೆ ಗೊಬ್ಬರ ಹಾಕೋತಲ್ಲ ಅದೇ ಉಪಯೋಗ. ಭೂಮಿ ಸ್ವಲ್ಪ ಉಳ್ಮೆ ಚೆನ್ನಾಗಿ ಮಾಡ್ತದೆ, ಅವಾಗ ಎರೆಹುಳಕ್ಕೆ ಅದಕ್ಕೆ ಒಂಚೂರು ನೆಲ ಮಿದು ಮಾಡ್ಕೊಡ್ತತೆ. ಅದು ನಮ್ಗೆ ರೈತರಿಗೆ ಅದೇ ಎರೆಹುಳ ಎಷ್ಟಿರ್ತತೋ ಅಷ್ಟು ಅನುಕೂಲತೆ ಮಾಡ್ತತೆ. ನಿಮ್ಮ ಭೂಮಿಯಲ್ಲಿ ಎರೆಹುಳ ಇದೆಯಾ? ಐತೆ, ಐತೆ ಸ್ವಾಮಿ, ಐತೆ, ನಮ್ ಎರೆಹುಳ ಭೂಮಿ ಐತೆ, ಚೆನ್ನಾಗೈತೆ. ಹಂಗಾಗಿ ನಮ್ಗೆ ಕೆಳಕ್ಕೆ ಮಗ್ಗೆ ಓಡಾಡೋದು, ನಮಗೆ ಬೆಳೆ ಚೆನ್ನಾಗಿ ಲಘು ನೆಲ ಲಘು ಮಾಡ್ಕೊಡ್ತತೆ, ಚೆನ್ನಾಗಿ ಉತ್ಪತ್ತಿ ಮಾಡ್ಕೊಡ್ತಾ ಐತಿ. ಬಟ್ ನೀವು ತೋಟನ ಇನ್ನು ನೀಟಾಗಿ ಇಟ್ಕೊಳೋ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲಿ ಏನ್ ಮಾಡ್ತೀರಿ? ಅವಾಗೆಲ್ಲ ರೂಟ್ರಿ ಹೊಡಿಸ್ತೀವಿ, ಅವಾಗೆಲ್ಲ ಗುಣ ಎಲ್ಲ ಕ್ಲೀನಾಗಿ ಕೆತ್ತೀವಿ, ಕೆತ್ತಿ ಒಂಚೂರು ಕೊಚ್ಚೋದು ಮಾಡೋದು ಮುಟ್ಟೋದು ಮಾಡ್ತೀವಿ. ಅವನ್ನೆಲ್ಲ ಮಾಡ್ಕೊಂಡ್ ಚೆನ್ನಾಗಿ ಉಳಿವೆ ಮಾಡ್ಕೊಂಡ್ ಚೆನ್ನಾಗಿ ಇಕ್ಕಂತೀವಿ. ಅವ ಮತ್ತೀಗ ಬೆಳಿಲೇಬೇಕಾದ ಸ್ವಲ್ಪ ಸೊಪ್ಪು ಸೇದೆ ಬೆಳಕಂದ್ರೆ ಒಂಚೂರು ತೋಟಕ್ಕೆ ಗೊಬ್ಬರ ಹಾಕುತ್ತೆ, ಆಮೇಲೆ ಬಿಸಿಲು ಕಾಲದಲ್ಲಿ ಸ್ವಲ್ಪ ತನು ಉಳ್ಕೊಂಡೋಕೆ ಇವಕ್ಕೆಲ್ಲ ಉತ್ಪತ್ತಿ ಆಕತಿ. ಮತ್ತೆ ಜೀವನೋಪಾಯಕ್ಕೆ ಏನ್ ಮಾಡ್ಕೊಂಡಿದೀರಿ ಅಂದ್ರೆ, ನೀವು ಹೋಟ್ಲು ನಡೆಸಿದೀರಿ ಅಂದ್ರೆ ಅದ್ರ ಜೊತೆಗೆ ಕೃಷಿಯಿಂದ ಏನಾದ್ರು ನಿಮಗೆ ಜೀವನೋಪಾಯಕ್ಕೆ ಆದಾಯ? ಕೃಷಿಯಿಂದ ಜೀವನಕ್ಕೆ ಅದೇ ಅಡಿಕೆ ತೋಟದ ಅಡಿಕೆ ಕಾಯಿ ನಮಗೆ ಜೀವನ, ಮತ್ತಿನ್ನೇನು ಅದ್ರದ್ದೇನಿಲ್ಲ, ಸ್ವಲ್ಪ ತೆಂಗು ಬರ್ತತೆ ಅದರದ್ದು, ಆಮೇಲೆ ಈಗ ಜನವರಿ ಟೈಮ್ ಇದು ಸ್ವಲ್ಪ ಸಿಕ್ತತೆ, ಅದು ಇದು ನಮ್ಮ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ ಸ್ವಾಮಿ ನಾವು ಸದ್ಯಕ್ಕೆ. ಅದರ ಜೊತೆಗೆ ಕೂಲಿನೂ ಹೋಗ್ತೀವಿ, ಕೂಲಿ ಅಲ್ಲಿ ಮಾಡ್ಕೊಂಡು ಅವು ಸಾಕ್ತದೆ ಸ್ವಾಮಿ. ನೀರನ್ನ ಯಾವ ರೀತಿ ತೋಟಕ್ಕೆ ಕೊಡ್ತೀರಾ? ನಮ್ದು ಸ್ವಲ್ಪ ಡ್ರೈನ್ ಅಲ್ಲ, 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು ಕಂಪಲ್ಸರಿ, 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು ನಾವು. ಇಲ್ಲದ್ರೆ ಗಿಡ ಸ್ವಲ್ಪ ನಮ್ದು ಮೇಡ್ ಅಲ್ಲ ಸ್ವಲ್ಪ ಜಾಸ್ತಿ, ಹಂಗಾಗಿ ಸ್ವಲ್ಪ ಒಣಗಲು ಬಂದ್ಬಿಡ್ತದೆ, 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು. ಕೆಲವೊಂದು ತೋಟದಲ್ಲಿ ನಾವು ನೋಡಿದ್ವಿ, ಹನಿ ನೀರಾವರಿ ಮಾಡಿದ್ದಾರೆ, ಸ್ಪ್ರಿಂಕಲ್ ಮಾಡಿದ್ದಾರೆ, ಆದರೂ ಅವ್ರ ಪದ್ಧತಿ ಅನುಸರಿಸಿದ್ದಾರೆ, ನೀವು ಯಾವ ರೀತಿ ಮಾಡಿದಿರ? ಅದನ್ನ ಮಾಡೋಣ ಸ್ವಾಮಿ, ನಮಗೆ ಸ್ವಲ್ಪ ನಮ್ದು ಕೈ ತೋಟಂಗಿಲ್ಲ, ಅಷ್ಟೊಂದು ರೇಟ್ ಹಾಕಿ ದುಡ್ಡು ಹಾಕಿ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಹಂಗಾಗಿ ನಮ್ಗೆ ಚಾನಲ್ ಇದೆ, ಆ ಚಾನಲಿಂದಾನೆ ಬಿಟ್ಕೊಂಡು ಮಾಡ್ತಾ ಇದೀವಿ. ಈ ಬೋರ್ ಹೊಡ್ಸಕ್ಕೆ ಆಗಲಿ ಅವಕ್ಕೆಲ್ಲ ದುಡ್ಡು ಬೇಕು, ಅದನ್ನ ನಮಗೆ ಶಕ್ತಿಯನ್ನು ಸಿಕ್ಕು ಕೊಟ್ಟಲ್ಲ ದೇವರು, ಅದರಿಂದ ನಾವು ನೀರು ಐರಿನ ಬಿಟ್ಕೊಂಡು ನಾವು ಇದು ಸ್ವಲ್ಪ ಸ್ವಲ್ಪ ಮಾಡ್ಕೊಂತದೆ ಸ್ವಾಮಿ. ಚಾನಲ್ ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ನೀರಿನ ತೊಂದರೆ ಏನ್ ಆಗ್ತಿಲ್ಲ? ಇಲ್ಲ, ತೊಂದರೆ ಏನ್ ಆಗ್ತಿಲ್ಲ ಸ್ವಾಮಿ, ನೀರಿನ ಅನುಕೂಲತೆ ನಮಗೆ ಚೆನ್ನಾಗೈತೆ, ಅದಕ್ಕೆ ಬೆಳ್ಕೊಂತದೀವಿ. ಮತ್ತೆ ಬೋರ್ ಹೊಡ್ಸ್ಬೇಕು, ಸಿಂಪ್ಲ್ ಮಾಡಿಸ್ಬೇಕು ಮಾಡ್ಬೇಕು ಅಂದ್ರೆ ಅವಕ್ಕೆಲ್ಲ ಬಂಡವಾಳ ಬೇಕೀಗ, ಅವೆಲ್ಲ ಆಗಲ್ಲ, ಆಗದವನ್ನೆಲ್ಲ ನಿಲ್ಕಕ್ ಹಾಕಲ್ಲ ಅಂದ್ರೆ ಹಂಗಾಗಿ ನಾವು ಅದಕ್ಕೆ ಕೈ ಹಾಕಕ್ ಹೋಗಿ ಸ್ವಾಮಿ. ನಾವು ಈಗ ಮಳೆ ಸೀಸನ್ ಪ್ರಾರಂಭವಾಗ್ತಾ ಇದೆ, ಈ ಸಮಯದಲ್ಲಿ ಈ ತೋಟನ ಯಾವ ರೀತಿ ಮಾಡ್ತೀರಿ ಏನು? ಈಗ ಮಳೆ ಆಗ್ತೈತಾ, ಮಳೆ ಆಗ್ತದೆ ತೋಟ ಎಲ್ಲ ಮತ್ತೆ ಮಾಡಿ ಕೈ ಬಿಟ್ಟಿರ್ತೀವಿ. ಈಗ ಈ ಜೂನ್ ತಿಂಗಳಿಗೆ ನಾವು ಸ್ವಲ್ಪ ಸೀಮೆ ಗೊಬ್ಬರ ಹಾಕ್ಬೇಕು ಅಂತ, ಈ ಜೂನ್ ತಿಂಗಳಿಗೆ ಹಾಕಿ ಮಳೆ ಹಿಡ್ಕಂತ ಸ್ವಲ್ಪ ಅವಾಗ ಆ ಶೀತದ ಅಂಶ ಎಲ್ಲ ಸ್ವಲ್ಪ ಹೊಡಿತೈತೆ, ಅವಾಗ ಮರ ಸ್ವಲ್ಪ ಕಪ್ಪಾಗಿ ಹಂಗೆ ಇರ್ತೈತೆ, ಇಲ್ಲದ್ರೆ ಬೆಳ್ಳಗಾಗಿ ಹಣ್ಣೆ ಹತ್ಕೊಂಡು ಹೋಗ್ಬಿಡ್ತೈತಿ. ಹಂಗಾಗಿ ಜೂನ್ ತಿಂಗಳಿಗೆ ನಾವು ಸ್ವಲ್ಪ ಗೊಬ್ಬರ ಹಾಕ್ಬೇಕು ಸ್ವಾಮಿ. ನಿಮ್ಮ ಈ ಎತ್ತರ ಮರಗಳನ್ನು ನೋಡಿದಾಗ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮರಗಳು ಕೂಡ ಇದಾವೆ, ಅದು ಯಾವ ರೀತಿ ಏನು ಅಂತ? ಅದು ಕೆಲವು ಸೊಸೆ ಹುಚ್ಚಿದಾಗ ಹೋಗ್ಬಿಟ್ಟವು, ಅವು ಹಿಂಗಾಗಿ ಓದೋ ಓದೋಕಲ್ಲ ಓದೋದಂಗ್ ಓದೋದಂಗ ಹೊಸ್ತದಿ ಸ್ವಾಮಿ. ನಾವು ಮರ ಏನಾರ ಆಗಿ ಹೋಗದವು, ಮಟ್ಟವು ರೋಗ ಆಗ್ಬೋದು, ಈ ಹಿಡುಗಲ್ ಮಂಡಿ ರೋಗ ಅಂತ ಬರ್ತದೆ, ಅದು ಹೋಗಿ ಹೋಗ್ಬೋದು, ಅವನ್ನೆಲ್ಲ ಬಗ್ ಬಗ್ ಬಗ್ ಬಗ್ದು ಅವನ್ನ ಹೊಸ್ತದೀವಿ. ಹೊಸ್ತಾಗ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿದ ಸ್ವಾಮಿ. ವರ್ಷಕ್ಕೆ ಎಷ್ಟು ಬಾರಿ ಇದನ್ನ ಕಟಾವ್ ಮಾಡ್ತೀರಾ? ನಿಮ್ಮ ಅಡಿಕೆ ಅಡಿಕೆ ತಿಂಗಳಿಗೆ ಒಂದ್ ಪಡ ಕಟಾವ್ ಮಾಡ್ತೇವೆ ಸ್ವಾಮಿ. ಯಾವ ಸೀಸನ್ ಇಂದ ತಿಂಗಳಿಗೆ ಒಂದ್ಸತಿ ಕಟಾವ್ ಮಾಡ್ತೇವೆ ಸ್ವಾಮಿ? ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ, ಆ ಗೌರಿ ಹಬ್ಬ ಶ್ರಾವಣ ಆಮೇಲೆ ಅಲ್ಲಿಂದ ಜನವರಿ ತನಕ ಕೊಯ್ತೀವಿ ಸ್ವಾಮಿ. ನಾವು ಅಲ್ಲಿಂದ ಹಿಡಿದು ಜನವರಿ ತನಕ ಕೊಯ್ತೀವಿ, ಶ್ರಾವಣದಿಂದ ಹಿಡಿದು ಜನವರಿ ತನಕ ಕೊಯ್ತೀವಿ ಸ್ವಾಮಿ. ಆದಾಯ ಆದಾಯ ಬಂದ ಸ್ವಾಮಿ, ಆದಾಯ ಬಂದಿರುತ್ತೆ ಆದಾಯ. ಅದೇ ನಮ್ದಿನ ಅಲ್ಪ ಸ್ವಲ್ಪ ಸಿಗೋದೈತೆ, ಸಿಕ್ಕಲ್ಲ ಪೂರವ. ಈಗ ಒಂದ್ 500 ಮರ ಒಂದು 1,000 ಗಿಡ ಸಿಕ್ಕುತ್ತೆ, ಇನ್ನ ಸಿಗೋದೈತೆ ಫಲ. ಅನ್ನ ಅಷ್ಟು ಅದು ಇನ್ನೂ ಫಲವತ್ತು ಬರ್ಬೇಕು, ಅವಾಗ ಸಿಕ್ಕ ನೋಡ್ಬೇಕು ಸ್ವಾಮಿ, ಎಷ್ಟು ಬಟ್ಟೆ ಇಳುವರಿ ಬರ್ತದೆ, ಏನೇನ್ ಹಾಕತ್ತೆ ಅಂತ ನೋಡ್ಬೇಕು ಸ್ವಾಮಿ. ಅಲ್ಲಿ ತನಕ ಕಾಯ್ಬೇಕು. ಇದಕ್ಕಿಂತ ಮುಂಚೆ ಏನು ತಾವು ಬೆಳೆ ಬೆಳ್ಕೊಂಡಿದ್ರಿ ಅಡಿಕೆಗಿಂತ ಮುಂಚೆ? ಮುಂಚೆ ಸ್ವಾಮಿ ನಾವು ತೆಂಗ್ ಹಾಕಿದ್ವಿ, ತೆಂಗ್ ಹಾಕಿ ಅದ್ರ ಬಳಕಂತ ರಾಗಿ ಪಾಗಿ ಹಾಕಿದ್ವಿ, ಆಮೇಲೆ ರಾಗಿ ಹತ್ತಿ ಸ್ವಲ್ಪ ರೇಷ್ಮೆ ಹಾಕಿ ಬೆಳೆದ್ವಿ. ಈ ಸೈಡ್ ರೇಷ್ಮೆ ಹಾಕಿ ಚೆನ್ನಾಗ್ ಬಂತು ಬೆಳೆನ ನಮ್ಮ ರೈತ ಹಿಂಗಿಡ್ದಾಗ, ಅದ್ರಾಗೂ ಸ್ವಲ್ಪ ರೋಗ ಈ ನೆಳ್ ಇದ್ ಕಡೆ ಭಾಗದಾಗ ಸ್ವಲ್ಪ ಇದಾಗದು, ಆ ಬಿಸಿಲು ಬಿದ್ದ ಕಡೆ ಎಲೆ ಚೆನ್ನಾಗ್ ಬರೋದು, ಈ ನೆಳ್ ಇದ್ ಕಡೆ ತೆಳು ಎಲೆ ಬರೋದು, ಅದು ಅರ್ಧ ಬರ್ಧ ತಿಂದು ಸ್ವಲ್ಪ ರೋಗ ಬಿದ್ದು ಅದು ಹೋಗೋದು, ಹೊಡೆತ ಬೀಳೋದು, ಒಂದೊಂದ್ಸತಿ ಚೆನ್ನಾಗ್ ಫಲ ಸಿಗೋದು. ಹಿಂಗಾಗಿ ಒಳ್ಳೆ ಚೆನ್ನಾಗಿ ಬೆಳೆ, ನಮ್ಗೆ ಒಂದ್ 8-10 ವರ್ಷ ಚೆನ್ನಾಗಿ ಬೆಳ್ಕೊಂಡಿ ಸ್ವಾಮಿ. ಅದ್ರಾಗ ರೇಷ್ಮೆ ಮಾರ್ಕೆಟಿಂಗ್ ಮಾರ್ಕೆಟ್ ನಾವು ಮೈಸೂರ್ ಹತ್ರ ಎಂತ ಬರೋದು ಅಲ್ಲಿಗೆಲ್ಲ ತಾನು ಹಾಕೋ ಮಾರ್ಕೆಟ್ ಬರ್ತಿದ್ವಿ. ದುರ್ಗಾ ಮಾರ್ಕೆಟ್ ಇತ್ತು, ಶಿವಮೊಗ್ಗ ಮಾರ್ಕೆಟ್ ಇತ್ತು, ಅವಾಗ ಅಲ್ಲಿಗೆಲ್ಲ ತಾನು ಮಾರ್ಕೆಟ್ ಬರ್ತಿದ್ವಿ ಸ್ವಾಮಿ. ಅದನ್ನೇ ಮುಂದುವರಿಸಬಹುದಾಗಿತ್ತು, ಮುಂದುವರಿಸಬಹುದಾಗಿತ್ತು. ಭಾರಿ ರೋಗ ಬೆಳಕು ಸ್ವಾಮಿ, ಅದು ನಮಗೆ ಸ್ವಲ್ಪ ಬಿಸಿಲು ವಾತಾವರಣ ಬೇಕು ಸ್ವಲ್ಪ ಬೆಳೆಯಕ್ಕೆ. ಅದು ನೆಳ್ಳು ತೆಂಗಿಡ, ನಮ್ದು ತೆಂಗಿಡ ಇತ್ತಲ್ಲ ಹಂಗ ನೆಳ್ಳಾಗಿ ನಮ್ಗೆ ತೆಂಗಿಡದ್ದು ಸ್ವಲ್ಪ ಹೊಡೆದ ಕೊಡ್ತು. ಅದಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದು ಎಲೆ ಹೊರಟಾಗಿ ಬಂದ್ರೆ ಅದು ಫಲ ಚೆನ್ನಾಗಿ ಕೊಡ್ತದೆ. ಎಲೆ ತೆಳು ಬಂತಪ್ಪ ಅಂದ್ರೆ ಹೊಡೆದ ಕೊಡ್ತದಲ್ಲ ನಮಗೆ, ಎಲೆ ದಪ್ಪ ಬಂದಷ್ಟು ನಮಗೆ ಉಳುಕ್ಕೆ ಒಳ್ಳೆ ಪೌಷ್ಟಿಕ ಸಿಗ, ಬಿಸಿಲು ಎಷ್ಟು ಬೀಳ್ತತೋ ಅಷ್ಟು ಅದಕ್ಕೆ ಎಲೆ ಬಂದ್ಬಿಡೋದು. ಅವಾಗ ನಮಗೆ ರೋಗ ಆಗಲಿ ಹುಳ ಬಂದ್ಬಿಡ್ತಪ್ಪ ಅಂದ್ರೆ ಹಂಗ ಒಟ್ಟು ಸುತ್ತ ಬಿಡೋವು. ಅಂದ್ರೆ ನೀವ್ ಒಬ್ಬರೇ ಮಾಡಿದ್ರೆ ಊರಲ್ಲಿ ಎಲ್ಲರೂ ಮಾಡಿದ್ರು? ನಮ್ಮ ಒಬ್ರ ಸ್ವಾಮಿ ನಾವು ಮಾಡ್ತಿದ್ದೆ, ಇಲ್ಲಿ ಯಾರು ಮಾಡಿದ್ದಿಲ್ಲ, ನಮ್ಮ ಏನ್ ಕೊಟ್ಟರ ಮನೆಯಾಗ ಸ್ವಲ್ಪ ಮಾಡಿದ್ರು, ಅದನ್ನ ನಾವು ನೋಡ್ಕೊಂಬಂದು ನಾವು ಇಲ್ಲಿ ಮಾಡಿದ್ವಿ. ಒಟ್ಟಲ್ಲಿ ನೀವು ಈ ತೋಟ ಮಾಡೋದ್ರಿಂದ ಕೇಳಿದ್ರಿಗೆ ಏನೇಂತ ಹೇಳಕ್ ಇಷ್ಟಪಡ್ತೀರಿ? ಈಗ ಎಲ್ಲರ ಕಟ್ಟ ನೋಡಿದ್ರೆ ಮುಂದೇನಾಗತ್ತೆ ಯೋಚನೆ ಮಾಡಬೇಕು ಅಷ್ಟೇ. ಈಗ ನಾವೇ ನಮ್ಮಂಗೆ ನಾವು ಬೆಳಿಲಿ ಅಂತ ಅನುಕೂಲ ಆಗತ್ತೆ ಏನಾಗತ್ತೆ, ಮುಂದೆ ಹೆಂಗತ್ತೆ ಹಾಕತ್ತೀವಿ? ಯಾಕೆಂದ್ರೆ 1 ವರ್ಷದ ಬೆಳೆ ಅಲ್ಲ ಇದು, 10 ವರ್ಷ ಬೇಕು ತೆಗಿಯಕ್ಕೆ. ಇದಕ್ಕೆ 10 ವರ್ಷ ತಂಗ ಖರ್ಚು ಮಾಡಿ ತೆಗಿಬೇಕಲ್ಲ ನಾವು, ಅವ್ನು ಚೆನ್ನಾಗಿ ಬೆಳೆ ಕಾಣ್ಬೇಕಪ್ಪ ಅಂದ್ರೆ 10 ವರ್ಷ ಬೇಕು ತೋಟ ಕಟ್ಟಿ. ನಾವು 10 ವರ್ಷದ ಮಧ್ಯೆ ಬೇರೆ ಬೇರೆ ಬೆಳ್ಕೊಳ್ತೀವಿ, ಏನು ಬೆಳೆಯಕ್ಕಾಗಲ್ಲ ನಾವು. ಅದೇ ಬಳೆ ಹಾಕದಾರ ಹಾಕ್ಬೋದು, ಅದೇ ಈಗ ಉದ್ದ ಗಿಡ ಹೋಗ್ಬೇಕು, ಕೆಲವು ಅವು ಗಣ್ಣಿರಲ್ಲ, ಎಡೋ ದೂರ ಪುಸ್ಲಿ ಬಿಡ್ತೈತೆ. ಈಗ ಹತ್ರ ಬಿಡಲ್ಲ ಗಣ್ಣು, ದೂರ ದೂರ ಬಿಡ್ತದ ಗಣ್ಣು, ಎಲ್ಲೋ ಎಡೋ ಎತ್ತರ ಹೋಗಿರ್ತದೆ, ಕೈ ಸಿಗದಂಗ ಹೋಗಿರ್ತದೆ ಮರ ಅಲ್ಲೇ. ಆ ಬಳೆ ಹಾಕಿದ್ರೆ ಮತ್ತೆ ಅದ್ರೊಳಗೆ ಏನ್ ಮತ್ತೆ ಕಾಕಿಜೋಳ ಹಾಕದ ಹಾಕ್ಬೋದು, ಬಿಡೋದ್ರ ಬಿಡ್ಬೋದು, ಅದು ಅಷ್ಟು ಫಲ ಕೊಡಲ್ಲ. ಈಗ ನಮ್ಗೆ ಗಿಡ ಕೊಡ್ತಾ ಏನೇ ಒಂದು ಹಾಕಿರು, ಈಗ ಎಲ್ಲ ಜೋಳ ಹಾಕಿದೀವಿ ಅಂದ್ರೆ ಬೆಂಕಿ ಇಟ್ಟಿದ್ವಪ್ಪ ಅಂದ್ರೆ ಓಟು ಸುಟ್ಟು ಹೋಗ್ ಗಿಡ ಎಲ್ಲ ಹೋಗೋದು, ಇಲ್ಲ ಓಟು ಬಚ್ಚಾಕ್ಬೇಕು, ಕೂಲಿ ಹಚ್ಚಿ ಅವ ಮಾಡಿದ್ರೆ ಬರಬರಿ ಖರ್ಚು ಬರ್ತದೆ, ಅದು ಮಾರುವಷ್ಟು ದುಡ್ಡು ಖರ್ಚಾಕಚ್ಚಿ. ಆ ಜೋಳ ಅದನ್ನ ಹಾಕಿ ಅದನ್ನೆಲ್ಲ ಕೊಡ್ತದೆ ಮತ್ತೆ ವರಿಗೆ ಹಾಕ್ಬೇಕಪ್ಪ ಅಂದ್ರೆ ಅದ್ರ ಬೆಳೆ ಬರೋದಕ್ಕಿಂತ ಜೋಳ ಹಾಕಿದ್ರು ಅದ್ ಪಾಲ ರೈಟ್ ಸಿಕ್ಕ ಬಚಾವು. ನಿಮ್ ರೀತಿಯಲ್ಲಿ ಏನು ಬೆಳಿಬಾರ್ದು, ಅಡಕೆ ಒಂದೇ ಬೆಳೆದ್ರೆ ಖರ್ಚು ಸ್ವಲ್ಪ ಕಡಿಮೆ ಆದಾಯನು ಬರುತ್ತೆ ಅಂತೀರಾ? ಚೆನ್ನಾಗಿ ಗಿಡ ಎತ್ತರ ಹೋಗಲ್ಲ, ಹೈಟ್ ಕಮ್ಮಿ ಆಗಿರ್ತದೆ, ಹಂಗಾಗಿ ಭೂಮಿನ ಉಳುಮೆ ಮಾಡ್ಕೊಂತಿರ್ಬೋದು, ಚೆನ್ನಾಗೂ ಮಾಡ್ಕೊಂತಿರ್ಬೋದು. ನಮ್ ಕೈ ಬೇಕಾದ ಹೋಗಿ ಔಷಧಿ ಹೊಡಿಬಹುದು, ಬೇಕಾದ ಗೊಬ್ಬರ ಕೊಚ್ಚು ಬಿಡ ಆಗಲಿ ಮತ್ತೊಂದು ಗೊಬ್ಬರ ಆಗಲಿ ಅದೇ ಆಗಲಿ, ಆ ಬೆಳೆ ಹಾಕ್ತಾಗ ಬೆಳೆ ಹಾಕ್ತಾ ಏನು ಮಾಡಕ್ ಬರಲ್ಲ. ಅದಕ್ಕೆ ಒಟ್ಟಲ್ಲಿ ತೋಟ ಮಾಡಿ ಸಂತೋಷ ಇದೆ ನಿಮ್ಗೆ? ನಮಗೆ ಸಂತೋಷ ಐತಿ, ಎಲ್ಲರೂ ಮಾಡಬಹುದು, ಮಾಡಬಾರ್ದು ಅಂತ ಹೇಳಿದ್ರೆ ಮುಂದೆ ಹೆಂಗ ಆಗುತ್ತೆ ದೇವ್ರಿಗೆ ಗೊತ್ತು. ಆದಾಯ ಅಂತೂ ಬಂತು ಬಂತು ನಮಗೆ, ಸತ್ತ ಸದ್ಯ ಸಿಗ್ತಾ ಐತೆ, ಈ ರೇಟ್ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಇವತ್ತು ನೀವು ಮಾಡಿ ಚೆನ್ನಾಗತ್ತೆ ನಾವು. ಒಳ್ಳೇದು ಚಂದ್ರಪ್ಪ ಅವರೇ, ತಾವು ತಮ್ಮ ಇರ್ತಕ್ಕಂತ 3 ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆದು ತುಂಬಾ ಸಾಕಷ್ಟು ಮಾಹಿತಿನ ನಮ್ಮ ಕೇಳುಗರಿಗೆ ನೀಡಿದಿರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಅಡಿಕೆ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಅರಿಕೆರೆಯ ಚಂದ್ರಪ್ಪ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಅಶೋಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ತರೀಕೆರೆ ತಾಲೂಕು ಮೂಡಿಗೆರೆಯ ಸುಮಿತ್ರಮ್ಮ ಮತ್ತು ತಂಡದವರಿಂದ ಜನಪದ ಗೀತೆಗಳು. ಗಂಟುಗಾಲನೇ ಮಾದ ಲಿಂಗಾಲನೇ ಗಣಗಾಲ ನಿಮದಲಿಂಗ ಅಪ್ಪಯ್ಯ ಶೋಭಾನವೇ ಬಂಟಿಗ ನೀನೆಲ್ಲೇ ದ್ವಾರ ಬಂಟಿಗ ನೀನೆಲ್ಲೇ ದ್ವಾರ ಗಣಗ ನೀನೆಲ್ಲೇ ದ್ವಾರ ನೀನೆಲ್ಲೇ ದ್ವಾರ ಕಿದೆ ಚಿನ್ನದ ಜಗಲಿ ಮೇಲೆ ಚಿನ್ನ ಕೆರಡೋಳೆ ಶೋಭಾನವೇ ಕಂದೆ ನಮ್ಮ